ಗಾಯ ಎಲ್ಲ ಹೋಗುತ್ತೆ, ಮಾಯ ಆಗುತ್ತಾನ, ಒಂದು ಸ್ವಲ್ಪ ಕಾಳಜಿಯಿಂದ ನೋಡ್ಕೋಬೇಕು. ಈ ಇದ್ರೊಳಗೆ ನಾನು ಕೇಳಿದ್ನಪ್ಪ, ಈ ಹಳ್ಳಿ ಒಳಗೆಲ್ಲ ಪಶುವೈದ್ಯಾಧಿಕಾರಿಗಳು ಒಂದು ಮೊಬೈಲ್ ವ್ಯಾನ್ ಮಾಡ್ಕೊಂಡು ಓಡಾಡ್ತಾರಂತಲ್ಲ, ಹಕ್ಕಿ ಹಕ್ಕಿ ಎಲ್ಲ. ಹೌದು, ಮತ್ತೆ ಯಾಕಂದ್ರೆ ಅವರು ಕೆಲವೊಂದಿಷ್ಟು ರೋಗಗಳು ಇರ್ತಾವಲ್ಲ, ಅವ್ರು ಡಾಕ್ಟರ್ ಪತ್ತೆ ಹಚ್ಚಿ ಆಕಳಿಗೆ ಎತ್ತಿಗೆ ಎಮ್ಮಿಗೆ ಬರುವಂತ ರೋಗ. ಮತ್ತೆ ಕೆಲವೊಂದಿಷ್ಟು ಟೈಮ್ನೊಳಗೆ ಏನಾಗ್ತಂದ್ರೆ ಕಾಲು ಬಾಯಿ ಬೇನೆ ಬರ್ತಾರ, ಅದಕ್ಕೆ ಲಸಿಕೆಯನ್ನು ಹಾಕಿಸ್ಬೇಕು ಅಂತೇಳಿ ಓಡಾಡ್ತಿರ್ತಾರ. ಎಲ್ಲ ಒಂದು ಟೀಮ್ ಮಾಡ್ಕೊತಾರ, ಟೀಮ್ ಮಾಡಿಕೊಂಡು ಇವತ್ತು ಇಷ್ಟು ಹಳ್ಳಿ ಕವರ್ ಮಾಡಬೇಕು, ದನಕರುಗಳು ಇರುವಂಥವ್ರು ಎಲ್ಲರೂ ದನಕರುಗಳನ್ನು ಬೇರೆ ಕಡೆ ಮೇಯಲಿಕ್ಕೆ ಅಲ್ಲಿ ಬಿಡಕ್ಕೆ ಹೋಗ್ಬೇಡ್ರಿ, ನಾವು ಬಂದು ಲಸಿಕೆ ಹಾಕ್ತೀವಿ ಅಂತೇಳಿ ಮುಂಚೆನೇ ಹೇಳಿರ್ತಾರೆ. ಹಾಂ, ಇನ್ನೇನು ಬೇಸಿಗೆ ಬರ್ತಲ್ಲ, ಬೇಸಿಗೆಯೊಳಗೆ ಹೆಚ್ಚೋದು ರೋಗ ಹರಡೋದು. ಹಾಗಾಗಿ ಒಂದು ದನಕ್ಕೆ ಬಂತಂದ್ರೆ ಇಡೀ ದನಕ್ಕೆ ಎಲ್ಲ ಎಲ್ಲರಿಗೂ ಬಂದ್ಬಿಡುತ್ತೆ. ಸಾಂಕ್ರಾಮಿಕ ಸಾಂಕ್ರಾಮಿಕ ಅಂದ್ರೆ ಈ ಕಾಲು ಬಾಯಿ ಬೇನೆ ಬರುತ್ತಲ್ಲ, ಎರಡು ಗೊರಸಿನ ಪ್ರಾಣಿಗಳಲ್ಲಿ ಬರುತ್ತೆ. ಎರಡು ಗೊರಸಿನ ಎಲ್ಲಾ ಪ್ರಾಣಿಗಳು ಹೆಚ್ಚು ಕಡಿಮೆ ಎಲ್ಲ ಬರುತ್ತೆ. ಹಂದಿ ಆಗ್ಬೋದು, ಆಡು, ಕುರಿ, ಕೋಣ, ಎತ್ತು, ಎಮ್ಮಿ, ಕರು ಎಲ್ಲದಕ್ಕೂ ಬಂದ್ಬಿಡುತ್ತೆ. ಆದ್ರೆ ಅದು ಬೇರೆ ಪ್ರಾಣಿಗಳಿಗೆ ಬರಲ್ಲ, ಅದೊಂದು ವಿಶೇಷ. ಅದು ಮತ್ತೆ ಹಂಗ ಕೆಲವೊಂದಿಷ್ಟು ಹೋಸ್ಟ್ ಸ್ಪೆಸಿಫಿಕ್ ಅಂತ ಹೇಳ್ತೀವಿ, ಇಂಥದಕ್ಕೆ ಬರ್ತೈತಿ ಅನ್ನೋಂಥದ್ದು. ಸೊ ಹಂಗಾಗಿ ಮನೆಯವರು ನಾವೇನಪ್ಪ ನಮ್ಮ ದನಕರುಗಳಿಗೆ ಕಾಳಜಿ ವಹಿಸಿ ಹಾಕಿಸ್ಬೋದು. ಆದ್ರೆ ಊರಲ್ಲಿ ಹಂಗ ಸುಮ್ಮನೆ ಬಿಟ್ಬಿಟ್ಟಿರ್ತಾರಲ್ಲ, ದೇವ್ರಿಗೆ ಅಂತ ಬಿಟ್ಟಿರ್ತಾರ, ಅಥವಾ ಕಾಳಜಿ ಇಲ್ಲದ ಬಿಟ್ಟಿರ್ತಾರ, ಮೇಯ್ಸಕ್ಕಾಗಲ್ಲ ಅಂತ ಬಿಟ್ಟಿರ್ತಾರ, ಅಂಥ ದನಗಳು ಇರ್ತಾವೆ, ಹೊರಪುಡಿ ಬಿಡುವುದು ಅಂತೇಳಂತಾರೆ. ಅಂಥವಕ್ಕೆ ಏನಾಗುತ್ತೆ ಅಂತೇಳಂದ್ರೆ ಅವು ನಮ್ಮ ದನವೂ ಅಲ್ಲ, ನಿಮ್ಮ ದನವೂ ಅಲ್ಲ. ಅಂದರೆ ಅವು ಸಂತಿಯೊಳಗೆ ನೀನ ಹೋಗಿ ನೋಡು, ಎಲ್ಲರ ಸಂತಿ ಇದ್ದು ಅಂದ್ರೆ ಸುಮ್ಮನೆ ಅಲ್ಲಿ ಇಲ್ಲಿ ಕಸ ತಿಂದು ಬಿದ್ದಿರ್ತಾವ. ಹಾಂ, ಆ ಬಿಡಾಳಿ ದನಗಳು ಅವುಗಳಿಗೆ ಲಸಿಕೆ ಹಾಕಕ್ಕಾಗಲ್ಲ, ಯಾಕಂದ್ರೆ ಅವ್ರು ಎಲ್ಲೆಲ್ಲಿ ಹುಡುಕೊಂತ ಹೋಗೋದು. ಹೌದಲ್ಲ, ಯಾರಾದರೂ ಅದಕ್ಕೆ ಕಾಳಜಿ ವಹಿಸಿ ಇಂಥ ದಿನ ಬರ್ತಾರ ಅಂತೇಳಂದು ಅವಕ್ಕೂ ಲಸಿಕೆ ಹಾಕ್ಸಿದ್ರೆ ತಮ್ಮ ದನಗಳಿಗೂ ಕ್ಷೇಮ. ಇಲ್ಲಾಂದ್ರೆ ಅದು ಎಲ್ಲೋ ನೀರು ಕುಡಿಯುತ್ತೆ, ಎಲ್ಲೋ ತಿನ್ನುತ್ತೆ, ಬಿಡುತ್ತೆ. ಇದು ರೋಗಾಣುಗಳು ನಮ್ಮ ದನಗಳಿಗೆ ಬರೋ ಸಾಧ್ಯತೆ ಇರ್ತದೆ. ಹಂಗಾಗಿ ವರ್ಷಕ್ಕೆ ಎರಡು ಸರಿ ಕಾಲು ಬಾಯಿ ಬೇನೆ ಲಸಿಕೆಯನ್ನು ಹಾಕ್ತಾರೆ. ಹಂಗಾಗಿ ಲಸಿಕೆ ಅದು ಜ್ವರ ಬಂತು, ಆ ಬೇನೆ ಬಂತು, ಇನ್ಫೆಕ್ಷನ್ ಆಯಿತು ಅಂತೇಳಿದ್ರೆ ಆಮೇಲೆ ಲಸಿಕೆ ಹಾಕಿದ್ರೆ ಉಪಯೋಗ ಇಲ್ಲ. ಮತ್ತು ಇನ್ನೊಂದು ಏನಂದ್ರೆ ಅದು ರೋಗ ಬಂತು ಅಂತ ತಿಳ್ಕೊ, ಅದರ ಉತ್ಪಾದಕತೆ ಕಡಿಮೆ ಆಗುತ್ತೆ, ಹಾಲು ಕೊಡೋದು ಕಡಿಮೆ ಆಗ್ತದೆ. ಹಾಗಾಗಿ ಅದು ಆ ರೋಗ ಬರಲ್ದಂಗ ತಡೆಗಟ್ಟೋದು ಬಹಳ ಒಳ್ಳೆಯದಪ್ಪ. ಮತ್ತೆ ನಾವು ನಿರಂತರವಾಗಿ ಪಶು ಇಲಾಖೆ ಒಂದು ಕ್ಯಾಲೆಂಡರ್ ಮಾಡ್ಕೊಂಡ್ಬಿಟ್ಟಿರುತ್ತೆ, ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಲಸಿಕೆ ಹಾಕಬೇಕು. ಈಗ ಕುರಿಗಳಲ್ಲಿ ನೀಲಿ ನಾಲಿಗೆ ರೋಗ ಅಂತ ಬರುತ್ತೆ, ಅದಕ್ಕೆ ಲಸಿಕೆ ಇದೆ. ಮತ್ತೆ ಚಪ್ಪೆ ಬೇನೆ, ಗಂಟಲು ಬೇನೆ, ಇಂಥವಕ್ಕೆಲ್ಲನೂ ಇರುತ್ತೆ, ಅದಕ್ಕೂ ಲಸಿಕೆ ಹಾಕಿಸ್ಬೇಕು. ಆ ಕ್ಯಾಲೆಂಡರ್ ನಮ್ಮನೆ ಹೋಗಿ ಇರಬೇಕು. ಪ್ರತಿಯೊಬ್ಬ ರೈತಾಪಿ ಮಂದಿ ಕ್ಯಾಲೆಂಡರ್ ಇದ್ರೆ ಅದ್ರ ಪ್ರಕಾರ ನಮಗೆ ನೋಡಿ ಒಂದ್ ಸ್ವಲ್ಪ ನೆನಪು ಉಳಿತದ, ಈ ತಿಂಗಳ ಇಂಥ ಲಸಿಕೆ, ಈ ತಿಂಗಳ ಇಂಥ ಈಗ ಆಕಳಿಗೆ ಅಥವಾ ಎತ್ತಿಗೆ ಅಥವಾ ಕುರಿಗಳಿಗೆ, ಅದು ನೆನಪು ಉಳಿತದಲ್ಲ, ನೆನಪು ಉಳಿತೈತಿ. ಹಂಗಾಗಿ ಅವ್ರು ಲಸಿಕೆ ಹಾಕಿದ್ವಿ ಅಂದ್ರೆ ಅರ್ಧಕ್ಕರ್ಧ ಭಾರ ಕಡಿಮೆ. ಹೌದಲ್ಲ, ಮತ್ತೆ ಆದಷ್ಟು ಈಗ ನೋಡಿ ಬೇಸಿಗೆ ಬಂತು, ನೀರು ಎಷ್ಟು ಸಿಗಲ್ಲ, ಇಂಥ ಸಂದರ್ಭದೊಳಗೆ ಇರುವಂಥ ಸ್ವಚ್ಛವಾದ ನೀರನ್ನು ಅವುಗಳಿಗೆ ಕುಡಿಸ್ಬೇಕಪ್ಪ. ಮತ್ತು ಬೇಸಿಗೆಯೊಳಗೆ ಬಿಸಿಲು ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಹೊರಗಡೆ ಮಧ್ಯಾಹ್ನ ಅಡ್ಡಾಡ್ಲಿಕ್ಕೆ ಬಿಡಬಾರ್ದು, ಹೊಟ್ಟೆ ಬಿಡಬಾರ್ದು. ಅಲ್ಲಿ ಬಿಟ್ಟರು ಏನಾಗುತ್ತಂದ್ರೆ ತಿಂದದ್ದೆಲ್ಲಾನು ಆ ಶಕ್ತಿ ಹೋಗೇ ಬಿಡುತ್ತೆ, ಅದು ಕಂಜೋರ್ ಮಾಡಲ್ಲ, ಆ ಶಕ್ತಿ ಇರುತ್ತಲ್ಲ, ಉಳಿಸ್ಕೊಳ್ಳಲ್ಲ. ಮತ್ತೆ ಅವು ಮೇಲಕ್ಕೆ ಹೋಗಿರ್ತಾವಲ್ಪ, ಮುಂಜಾನೆ 10-11 ಗಂಟೆಗೆ ಮೇಲಕ್ಕೆ ಹೋಗ್ತಾವ, ಸಂತನಕ ಮೇಯ್ತಾವ, ಮತ್ತೆ ಅವಾಗ ಬಿಸಿಲು ಅವನ್ನ ಹಂಗೆ ಬಿಡಬಾರ್ದು, ಅಷ್ಟೊತ್ತಲ್ಲಿ ಬಿಡಬಾರ್ದು. ಅಥವಾ ಅವ ಒಂದಿಷ್ಟು ಗಿಡದ ನೆರಳಿಗೆ ಅಲ್ಲಿ ಇಲ್ಲೆಲ್ಲ ಕುಂತ್ಕೊಂಡು ಸುಧಾರಿಸ್ಕೊಂತಾವ, ಅಥವಾ ಇವರು ಒಂದಿಷ್ಟು ಅವು ಹೊಟ್ಟೆ ಆಸೆಕ್ಕಾಗಿ ಹಂಗೆ ಬಿಸಿಲಾಗ ಅಡ್ಡಾಡಿ ಎಲ್ಲೆಲ್ಲಿ ಸೆದೆ ಸಿಗುತ್ತೆ, ಮೆದೆ ಸಿಗುತ್ತೆ, ಮೇವು ಸಿಗುತ್ತೆ, ಹುಡುಕ್ಯಾಡ್ಕೊ ಅಂತ ಹೊಕ್ಕಿರ್ತಾವ. ಹಾಗಾಗಿ ನೀರು ಕೆರೆ ಇತ್ತು, ಕೆರೆಯಲ್ಲಿ ಹೋಗಿ ಬಿದ್ದು ಆರಾಮ ಮಧ್ಯಾಹ್ನ ಅದನ್ನ ಅನ್ಕೊಳ್ಳಿ ನೆನಪಾತ್ಪ. ಅದನ್ನೇ ಹೇಳ್ತಾ ಇರಲ್ಲ ಅಂದ್ರೆ ಮನಸ್ಸಿದ್ದವ ಹೆಂಗಿದ್ರು ಮಾಡ್ತಾನಂತ, ಅದ್ ಹೆಂಗಂದ್ರೆ ಎಮ್ಮಿ ಕೆರೆ ಗಿಡದಂಗಂತ. ಬಿಟ್ಟು ಬರಕ್ಕ ಅವಕ್ಕೂ ಇಷ್ಟ ಆಗಲ್ಲ. ಹೌದೌದು, ಬಹಳಷ್ಟು ಒಳ್ಳೆ ವಿಷಯ ಹೇಳಿದ್ಬಿಡು. ಆಮೇಲೆ ಸಂಜೆ ಮುಂದೆ ಕಲ್ಲಪ್ಪನ ಕಡೆ ಹೋಗಿ ಬರ್ತೀನಿಪ್ಪ, ನೋಡೋಣ ಏನಾಗಿತ್ತು, ಅವ್ನು ದನ ಹೊಡ್ಕೊಂಡೋಗ್ಯಾನೋ ಎಲ್ಲೋ ನೋಡೋಣ. ಆಯ್ತಾಯ್ತು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಧ್ವನಿಗಳು ಹೇಮಂತ ರಾಮಡಗಿ, ಡಾಕ್ಟರ್ ಶಶಿಧರ ನರೇಂದ್ರ. ಈಗ ಗದಗ ತಾಲೂಕಿನ ಮುಳಗುಂದದ ರೇವಣಸಿದ್ದಯ್ಯ ಬಸಯ್ಯ ಪುರಾಣಿಕ್ ಮಠ ಮತ್ತು ಸಂಗಡಿಗರಿಂದ ದೊಡ್ಡಾಟ ವೀರ ಅಭಿಮನ್ಯು ಕಾಳಗದ ಸನ್ನಿವೇಶವನ್ನು ಈಗ ಕೇಳೋಣ. Thank you. ಘನಸೂರ್ಯರಾದ ಭೀಷ್ಮರು ಮರಣವನ್ನು ಅಪ್ಪುವುದೆಂದರೆ ಇದರಲ್ಲಿ ಕಪಟ ನಾಟಕ ಸೂತ್ರಧಾರಿಯಾದ ಕೃಷ್ಣನ ಕೈವಾಡವಿರುವುದು. ಹೇ ಗುರುವರ್ಯ, ಹೇ ರಾಜೇಂದ್ರ, ಈಗ ನಾವು ಮುಂದೇನು ಮಾಡಬೇಕೆಂಬುದನ್ನು ಬೇಗನೆ ತಿಳಿಸುವಂತವರಾಗಿರಿ. ಅಹೇ ಕುರುಭೂಪಾಲ, ಹೇ ಗುರುವರ್ಯ, ಮಾಡುವುದು ಏನು? ನೀನು ನನಗೆ ಸೇನಾಪತಿಯ ಪಟ್ಟವನ್ನು ಕಟ್ಟು, ಆ ತುಡಗರಾದ ಪಾಂಡವರನ್ನು ಚಂಡಾಡಿ ಬಿಡುವನು. ಹೇ ಗುರುವರ್ಯ, ಅಹೇ ರಾಜೇಂದ್ರ, ನಿಮ್ಮ ಇಷ್ಟದಂತೆಯೇ ಆಗಲಿ. ನಾಳಿನ ದಿವಸ ನೀವೇ ಸೇನಾಧಿಪತ್ಯವನ್ನು ವಹಿಸಿಕೊಂಡು ಹೋಗಿ ಅಜ್ಜ ಹರಹರನ್ನು ಸಂಹರಿಸಿಕೊಳ್ಳುವಂತವರಾಗಿರಿ. ಆಗಲಿ, ತಮ್ಮ ಅಪ್ಪಣೆಯಂತೆ ಹಾಗೆ ಮಾಡುವನು. ಎಲ ಈ ಸಾರಥಿ, ನಾನೀಗ ಚಕ್ರಕೋಟೆಯನ್ನು ಕಟ್ಟುವೆನು. ಹೌದ್ರೆ ನೀನು ತೀವ್ರವಾಗಿ ಹೋಗಿ, ದ್ರೋಣಾಚಾರ್ಯರು ಚಕ್ರಕೋಟೆಯನ್ನು ಕಟ್ಟಿರುವರು, ಅದರಲ್ಲಿ ಯುದ್ಧ ಮಾಡಲು ಪಾಂಡವರಿಗೆ ಹೇಳಿ ಜಯದ್ರಥನನ್ನು ಕರೆದುಕೊಂಡು ಬರುವಂತವನಾಗಲೇ ಸಾರಥಿ. ಬಾಲ್ದಾರ್, ನೀನು ಯಾರು? ಇಲ್ಲಿಗೆ ಎತ್ತಕ್ಕಾಗಿ ಬಂದಿರುವಿ? ಮೊದಲು ಪೇಳವಂತನ ನಾನು ಕೌರವರ ಸೇವಕ. ದ್ರೋಣಾಚಾರ್ಯರು ಚಕ್ರಕೋಟೆಯನ್ನು ಕಟ್ಟಿರುವರು, ನಿಮಗೆ ಯುದ್ಧಕ್ಕೆ ಬಾ ಎಂದು ಹೇಳಿ ಕಳಿಸಿರುವರು. ಮಾನ್ ಒಳ್ಳೆಯದು, ನೀನು ಹೋಗಿ ಬರುವಂತನಾಗು. ಯಾಕಾಗಬಾರದು? ಅನುಜ ಭೀಮಸೇನ, ಅಹೇ ಅಗ್ರಜ, ಈಗ ಏನು ಮಾಡುವುದು? ಕೃಷ್ಣಾರ್ಜುನರು ಯುದ್ಧಕ್ಕೆ ಹೋಗಿದ್ದಾರೆ, ಹೋಗದಿದ್ದರೆ ಕ್ಷತ್ರಿಯ ಕುಲಕ್ಕೆ ಅವಮಾನವಾಗುವುದು. ಮುಂದೇನು ಮಾಡುವುದು? ಅಹೇ ಅಗ್ರಜ, ಇಂದಿನ ಯುದ್ಧವನ್ನು ಈ ಗಂಡುಗಲಿಯಾದ ಭೀಮ ಬಹದ್ದೂರನು ಎದುರಿಸುವನು. ಮನದಲ್ಲಿ ನೀನು ಚಿಂತೆಯನ್ನು ಮಾಡದಿರು. ಎಲ್ಲವೋ ಸಾರಥಿ, ಬೇಗನೆ ನಮ್ಮ ರಥವನ್ನು ಆ ದುರುಳ ಕೌರವರು ಕಟ್ಟಿದ ಚಕ್ರಯ ಕೋಟೆಯ ಕಡೆಗೆ ಹಾರಿಸುವಂಥವನಾಗು. ಆಹಾ ಸಾರಥಿ, ಇದೇನು ವಿಚಿತ್ರ? ಈ ಚಕ್ರಕೋಟೆಯನ್ನು ದ್ರೋಣಾಚಾರ್ಯರು ಎಷ್ಟೊಂದು ತಂಜಾವರಿಯಿಂದ ಕಟ್ಟಿರುವರಲ್ಲ. ಈ ಚಕ್ರಕೋಟೆಯನ್ನು ರುದ್ರಾವತಾರದಿಂದ ಸುಟ್ಟು ಬೂದಿಯನ್ನು ಮಾಡಿಬಿಡಲಿ, ಅಥವಾ ಈ ನನ್ನ ಕರದೊಳಗಿರುವ ದಿಟ್ಟವಾದ ಗದೆಯಿಂದ ಕುಟ್ಟಿ ಪುಡಿ ಪುಡಿಯನ್ನು ಮಾಡಿಬಿಡಲಿ. ಎಲ್ಲವೋ ಮತ್ತೊಬ್ಬರ ಮನೆಯ ಬಾಗಿಲನ್ನು ಕಾಯುವ ದ್ವಾರಪಾಲಕನಂತಿರುವ ಜಯದ್ರಥ, ಎಲ್ಲವೋ ಹೊಟ್ಟೆ ಬಾಕ ಭೀಮ ಏನಿರುವುದು ಹೇಳುವಂತವನಾಗು. ಈ ಚಕ್ರಕೋಟೆಯ ಒಳಗೆ ಹೋಗಲಿಕ್ಕೆ ನನಗೆ ಅನುವು ಮಾಡಿಕೊಡುತ್ತೀಯೋ ಅಥವಾ ನನ್ನೊಂದಿಗೆ ಯುದ್ಧವನ್ನು ಮಾಡುತ್ತೀಯೋ? ಬೇಗನೆ ಬೊಗಳುವಂತವನಾಗು ಮೂರ್ಖ. ಎಲ ಈ ಕುಟ್ಟಿ ಬೀಸಿದ ಹಿಟ್ಟಿನ ರೊಟ್ಟಿಯನ್ನು ತಿಂದ ಹೊಟ್ಟೆ ಬಾಕ ಭೀಮ. ಚಕ್ರಕೋಟೆ ಎಂದರೆ ಹುಟ್ಟು ಹಾಕಿ ಗಟ್ಟಿಯಾಗಿ ತಿರುಗುವ ವಿರಾಟನ ಅಡಿಗೆ ಮನೆಯನ್ನು ತಿಳಿದಿರುವ ಆ ಮುಹುಡ ಮುಂದೇನಿರುವುದು? ಬಗಳುವಂತವನಾಗು ಮೂರ್ಖ. ಇಲ್ಲದ ಜಂಬ ತೊರೆದು ಯುದ್ಧಕ್ಕೆ ಎದುರಾಗುವಂತವನಾಗು. ಎಲ್ಲವೋ ಮತಿಹೀನಾದ ಜಯದ್ರಥ, ನನ್ನ ಕರಗಳಲ್ಲಿರುವ ಈ ದಿಟ್ಟವಾದ ಗದೆಯಿಂದ ನಿನ್ನನ್ನು ಕುಟ್ಟಿ ನಿನ್ನ ಪ್ರಾಣವನ್ನು ಯಮಲೋಕಕ್ಕೆ ಅಟ್ಟದಿದ್ದರೆ ನನಗೆ ಭೀಮನೆಂಬ ನಾಮಾಂಕಿತ ಬೇಕೆ? ಬೇಗನೆ ಎದುರಾಗುವಂಥವನಾಗು ಮೂರ್ಖ. ಎದುರಾಗುವಂಥವನಾಗು ಮೂರ್ಖ. ಸಾರಥಿ, ಘಾತವಾಯಿತಲ್ಲ ಘಾತವಾಯಿತು. ರಣರಂಗದಲ್ಲಿ ಸೂರಾದಿ ಸೂರರ ರುಂಡ ಮುಂಡಗಳನ್ನು ಚಂಡಾಡುತ್ತಿದ್ದ ನನ್ನ ಭುಜಬಲಕ್ಕೆ ಏನಾಯಿತು? ಏನಾಯಿತು ಇಂದು ನನ್ನ ಭುಜಬಲಕ್ಕೆ ಏನಾಯ್ತು? ಇರಲಿ ಇರಲಿ, ಈ ವಾರ್ತೆಯನ್ನು ಅಗ್ರಜನಾದ ಧರ್ಮರಾಜನಿಗೆ ತಿಳಿಸಲು ನಮ್ಮ ರಥವನ್ನು ಬೇಗನೆ ಅರಮನೆಗೆ ಹಾರಿಸುವಂಥವನಾಗು. ಬಾಲ್ದಾರ್, ಶಬ್ದ ಮಾಡಲಿಕ್ಕೆ ಕಾರಣವೇನು? ಯುವರಾಜರು ದ್ವಾರಬಾಗಲದಲ್ಲಿ ನಿಂತಿರುವರು. ಮಾನ್ ಒಳಗೆ ಬರಮಾಡುವಂತನಾಗ. ಕಾರಬಾರದು, ಪುಟ್ಟಪ್ಪನವರ ಪಾದಕ್ಕೆ ಈ ಬಾಲಕನು ವಂದಿಸುವನು. ನಿನಗೆ ಮಂಗಲವಾಗಲಿ, ಮೇಲೆ ಕೆದ್ದೇಳುವಂತನಾಗು. ನಕ್ಕು ನಲಿವ ನಿನ್ನ ಮುಖವು ಬಾಡಿರುವ ದೇತಕ್ಕೆ ಮೊದಲು ಪೇಳುವಂತನಾಗು. ಆಹೇ ದೊಡ್ಡಪ್ಪ, ದೊಡ್ಡಪ್ಪನಾದ ಭೀಮಸೇನನಿಗೆ ಓ ಮಂದಮತಿಯಾದ ಸೈಂಧವನು ಅವಮಾನ ಮಾಡಿದ್ದನ್ನು ಕೇಳಿ ನಾನು ಯುದ್ಧಕ್ಕೆ ಹೋಗಕ್ಕೆ ಹೋಗಬೇಕೆಂದು ಬಂದಿರುವನು. ಹೇ ಜನಕ, ನೀನು ಇನ್ನು ಚಿಂತೆಯನ್ನು ಬಿಟ್ಟು ಗಾಂಡಿವಿಯ ಪುತ್ರನಾದ ನನಗೆ ಅಪ್ಪನೆಯನ್ನು ಕೊಡು. ನಾನು ಈಗಲೇ ಹೋಗಿ ಓ ಎಲ್ಲ ಬಂಡರನ್ನು ಅಜ್ಜ ಹರ ಹರಲಾಗಿ ಬರುತ್ತೀರಿ. ಬೇಗನೆ ಅಪ್ಪನೆಯನ್ನು ಕೊಡೆಯ ದೊಡ್ಡಪ್ಪ. ಏ ಸಾರಥಿ, ಎಷ್ಟು ವಿಧದಿಂದ ಹೇಳಿದ್ರು ಈ ಬಾಲಕ ಹಿಂಜರಿಯುತ್ತಿಲ್ಲ. ಬೇಗನೆ ಆ ಸುಭದ್ರೆಯನ್ನು ಕರೆ ಮಾಡುವಂತ ನಾವು. ಮಗನಾದ ಅಭಿಮನ್ಯು, ಅಮ್ಮ ಜನನಿ, ಏತಕ್ಕಾಗಿ ಈ ಹಠ? ಒಳ್ಳೆಯದಲ್ಲ, ಬಾರಪ್ಪ ಹೋಗೋಣ. ಅಮ್ಮ ಜನನಿ, ಅಹೇ ಮಗನೇ, ಮೂರು ಲೋಕದ ಗಂಡನೆನಿಸಿದ ಅರ್ಜುನ ಪುತ್ರನೋ ನಾಡಿರುವನು. ಹೇ ಜನನಿ, ಅಹೇ ಮಗನೇ, ಆ ದ್ರೋಣಾಚಾರ್ಯರು ಕಟ್ಟರ ಚಕ್ರ ಹುಳದೊಳಗಿನ ಅನುಭವಕ್ಕು ಎಲ್ಲವನ್ನು ಸರ್ವನಾಶ ಮಾಡಿಯೇ ಬರುತ್ತೇನೆ. ಬೇಗರೆ ಎಣ್ಣನ್ನು ಹರಿಸಿ ಹರ್ಷದಿಂದ ಆಶೀರ್ವಸಿ ಕಳಿಸಮ್ಮ ಜನನಿ. ಹೇಳುತ್ತೇನೆ ಕೇಳುವಂತವನ. ಅದೇನಿರುವುದೋ ಕೇಳುವಂತವನು. ಚಕ್ರಕೋಟೆಯನ್ನು ಭೇದಿಸುವುದು ಸಾಮಾನ್ಯವಾದುದಲ್ಲ. ಶರಗೊಡ್ಡಿ ಬೇಡುವೆನು, ಹೋಗದಿರಪ್ಪ ನನ್ನಪ್ಪ. ಅಹೇ ಸಾರದಿ, ಈ ನನ್ನ ಜನನಿಯು ರೋದಿಸುತ್ತ ಹಠವನ್ನು ಹಿಡಿದಿರು. ಬಹಳ ಹಠವಾದ ರೇಪಕ್ಕೆ. ಆದ್ರೆ ಇದು ಈಗ ನಾವು ಹತ್ತು ಕಳೆಯುವ ಸಮಯವಲ್ಲ. ಅಲ್ಲ ಬಿಡ್ರಿ, ಬೇಗನೆ ನಮ್ಮ ರಥವನ್ನು ರಣರಂಗಕ್ಕೆ ಹಾರಿಸುವಂತ. ಎಣ್ಣ ದೊಡ್ಡಪ್ಪನಾದ ಇಬ್ಬರು ಭೀಮಸೇನನ್ನು ನಿನ್ನ ಭ್ರಷ್ಟತನದಿಂದ ಹಿಮ್ಮೆಟ್ಟಿಸಿದೆಯಾ ಮೂರ್ಖ? ಎಲೈ ಭ್ರಷ್ಟ, ಎಲವೋ ದುಷ್ಟ, ನಿನ್ನ ಭ್ರಷ್ಟತನಕ್ಕೆ ತಕ್ಕ ಉತ್ತರವನ್ನು ಕೊಡ್ತೇನೆ ಎದುರಾಗುವಂತವನಾಗ ಮೂರ್ಖ. ಎಲವೋ ಚಿಕ್ಕ ಕುನ್ನಿಯಂತಿರುವ ಅಭಿಮನ್ಯು, ಎಲೈ ಭ್ರಷ್ಟ, ಬಾಯಿಗೆ ಬಂದಂತೆ ಏಕೆ ಮಾತನಾಡುತ್ತಿರುವೆ? ಏನೋ ಹೇಳುವಂತವನಾಗ ಮೂರ್ಖ. ಏನನ್ನ ಕರ್ಕಶವಾದ ಬಾಣದಿಂದ ನಿನ್ನ ಪ್ರಾಣವನ್ನು ಉಳಿಸಿಕೊ, ಎದುರಾಗುವಂತವನಾಗ ಮೂರ್ಖ, ಎದುರಾಗುವಂತವನಾಗ ಮೂರ್ಖ. ಈ ಸೈನ್ಯವನು ಎಣ್ಣ ಭಾರದಿಂದ ಮೂರ್ಛೆ ಹೊಂದಿರುವನು. ಆದ್ದರಿಂದ ಬೇಗನೆ ರಥವನ್ನು ಒಳಗೆ ಹೊಡೆಯುವಂತವನಾಗು. ನೀವು ಎಣ್ಣಿಂದ ಜೀವದಾನ ಬೇಡುವಿರು ಅಥವಾ ಯುದ್ಧಕ್ಕೆ ಸನ್ನದ್ಧರಾಗುವರು. ಬೇಗನೆ ಹೇಳುವಂತವರಾಗಲ ಮೂರ್ಖರೇ. ಎಲವ ಪಾರ್ಥ ಪುತ್ರನಾದ ಕುನ್ನಿಯೇ, ಎಲ ಸೋತ ಪುತ್ರನಾದ ಕರ್ಣ, ಏನಿರುವೋ ಹೇಳುವಂತವರಾಗು. ಬಾಲಕನಾದ ನಿನಗೆ ಇಷ್ಟೊಂದು ದುರಹಂಕಾರವೇ ಮೂರ್ಖ? ವಹೌರಿ, ನಿನ್ನ ದುರಹಂಕಾರವನ್ನು ಕ್ಷಣಾರ್ಧದಲ್ಲಿ ನಾಶ ಮಾಡದಿದ್ದರೆ ನನಗೆ ಕಲಿಕರ್ಣನೆಂಬ ನಾಮ ಬೇಕೆ. ಬೇಗನೆ ಯುದ್ಧಕ್ಕೆ ಎದುರಾಗುವಂಥವನಾಗು ಮೂರ್ಖ, ಎದುರಾಗುವಂಥವನಾಗು ಮೂರ್ಖ. ಫಲ ಪಲ್ಗಳು ಕುಮಾರ ಫಲ, ನಾವು ಕೌರವರು ಆದ ನಾವು ನೂರ ಒಂದು ಮಂದಿ ಮಕ್ಕಳಿದ್ದರೆ ಏನು ಫಲ? ನಿನ್ನಂಥ ವೀರಾದಿ ವೀರನಾದ ಒಬ್ಬನೇ ಒಬ್ಬ ಶೂರ ಮಗನಿದ್ರೆ ಸಾಕು, ಹೆತ್ತವರ ಜನ್ಮ ಸಾರ್ಥಕವಾದಿತು. ಅಹೇ ಗುರುನಾದ ದ್ರೋಣಾಚಾರ್ಯರೇ. ಅಹೇ ರಾಜೇಂದ್ರ, ಏನಿರುವುದು ಹೇಳುವಂತವನಾಗು. ಹೇಳುತ್ತೀರಿ, ಕೇಳುವಂತವರಾಗ್ರಿ. ನಿಮ್ಮನ್ನು ನಂಬಿ ನಾನು ಕೆಟ್ಟನು ಕೆಟ್ಟನು. ಹೇ ಗುರುವರ್ಯೋ. ಹೇ ರಾಜೇಂದ್ರ, ಈಗಲಾದರೂ ಈ ಬಾಲಕನನ್ನು ಜಯಿಸುವ ಬಗೆಯನ್ನು ಬೇಗನೆ ತಿಳಿಸುವಂತವರಾಗಿರಿ. ಅಹೇ ಕೌರವೇಂದ್ರ. ಹೇ ಗುರುವರ್ಯೋ, ಈ ಬಾಲಕನ ಕರದಲ್ಲಿ ಅಸ್ತ್ರವಿರುವವರೆಗೆ ಗೆಲುವು ಸಾಧ್ಯವಿಲ್ಲ. ಇದಕ್ಕೊಂದು ಉಪಾಯವಿದೆ. ಅದೇನಿರುವುದು? ಬೇಗ ಹೇಳುವಂತವರಾಗ್ರಿ. ನಾನು ಹೇಳಿದಂತೆ ಮಾಡ್ರಿ. ಅಹೇ ಕರ್ಣ, ಅಹೇ ಗುರುದೇವ, ಇದಕ್ಕೊಂದು ಉಪಾಯ ಹೇಳುವೆ. ಇದರಲ್ಲಿ ಧರ್ಮ ಅಧರ್ಮವನ್ನು ಲೆಕ್ಕಿಸದೆ ಅಭಿಮನ್ಯುವಿನ ಹಿಂದುಗಡೆ ಬಂದು ಆತನ ಕರಗಳನ್ನು ಕತ್ತರಿಸು. ಖಂಡೆಯ ರವಿಕುಮಾರ, ಇದೇನು ಗುರುವರ್ಯ? ರಣರಂಗದಲ್ಲಿ ಓರ್ವ ಬಾಲಕ ಷಡುರತಿಕರೊಡನೆ ಯುದ್ಧವನ್ನು ಮಾಡುತ್ತಿರುವಾಗ ಹಿಂದುಗಡೆಯಿಂದ ಹೋಗಿ ಆತನ ಕರಗಳೊಂದು ಕತ್ತರಿಸು ಎಂದು ಹೇಳುವಿರಲ್ಲ, ಇದು ಯುದ್ಧ ಧರ್ಮವೇ, ನ್ಯಾಯವೇ, ನೀತಿಯೇ? ನೀವೇ ಪೇಳುವಂಥವರಾಗಿರಿ. ಅಹೇ ರವಿಕುಮಾರ, ಅಹೇ ಆಚಾರ್ಯವರ್ಯ, ನಾನು ಸೇನಾಧಿಪತಿ, ಇದು ನನ್ನ ಆಜ್ಞೆ. ಇದು ಕುರುವಂಶದ ಉಳಿವಿಗಾಗಿ ಮಾಡಬೇಕಾದ ಕರ್ತವ್ಯ. ತರ್ಕ ಮಾಡದೆ ಮಾಡಿ ಬಿಡುವಂಥವನಾಗು. ಯಾಕಾಗಬಾರದು, ನೀವು ಹೇಳಿದ ಹಾಗೆಯೇ ಮಾಡುವಂಥವನಾಗುತ್ತೇನೆ. ಎಲೈ ದುರುಳ ಪಲ್ಗುಣತನೆಯನಾದ ಅಭಿಮನ್ಯು, ಆಚಾರ್ಯನೇ, ನಿನ್ನ ಪರಾಕ್ರಮವು ನನ್ನ ಮುಂದೆ ನಡೆಯದು ನಡೆಯದು. ಎದುರಾಗುವಂಥವನಾಗು ಮುಹೂರ್ಖ. ಘಾತವಾಯಿತು. ಎಲ್ಲವೋ ಅಂಬಿಗರ ಮನೆಯ ಅಂಬಲಿ ಅನ್ಕೊಂಡು ಬೇಡದ ಹೇಳಿ ಕರ್ಣ, ನಾನು ನನ್ನೊಡನೆ ಯುದ್ಧ ಮಾಡುವ ಶಕ್ತಿ ಸಾಮರ್ಥ್ಯವು ನಿನ್ನಲ್ಲಿ ಇಲ್ಲದಿರುವಾಗ, ನಾನು ಬೇರೊಬ್ಬರ ಕೂಡ ಯುದ್ಧವನ್ನು ಮಾಡುತ್ತಿರುವಾಗ ಮೋಸದಿಂದ ಬಂದು ಎಲ್ಲ ಕರಗಳನ್ನು ಕತ್ತರಿಸಿಬಿಟ್ಟಿಯ ಮೂರ್ಖ. ಸಹಜವಾಗಿ ಕತ್ತರಿಸಿರುವನ ಮೂರ್ಖ, ಧಿಕ್ಕಾರವಿರಲಿ ನಿನ್ನ ಸಾಹಸಕ್ಕೆ, ಧಿಕ್ಕಾರವಿರಲಿ. ಅಯ್ಯೋ ಶಿವ ಶಿವ, ಘಾತವಾಯಿತು ಘಾತವಾಯಿತು. ಭೀಮಸೇನಾ